ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಈ ವಿಷಯವಾಗಿ ಡಾ ರೂಪಶ್ರೀ ಕಲ್ಬಾವಿ ಅವರೊಡನೆ ಸಂದರ್ಶನ. ಡಾಕ್ಟರ್ ರೂಪಶ್ರೀ ಅವರು ನಮಸ್ಕಾರ. ನಮಸ್ತೆ. ಈ ಮಕ್ಕಳ ಕಣ್ಣುಗಳ ಒಂದು ರಕ್ಷಣೆಯನ್ನು ಮಾಡುವಂತಹದ್ದು, ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಮನೆಯವರ ಜವಾಬ್ದಾರಿ ಕೂಡ ಹೌದು, ಜೊತೆಗೆ ಒಂದು ಸಮಾಜದ ಜವಾಬ್ದಾರಿಯೂ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಹೇಳಿ, ಈ ಹೆತ್ತವರೊಂದು ದೂರುಗಳು ಸದ್ಯದಲ್ಲಿ ಏನೇನಿದೆ? ನಮಸ್ತೆ. ಈಗ ಅನೇಕ ಹೆತ್ತವರು ಮಕ್ಕಳನ್ನ ಕ್ಲಿನಿಕ್ಗೆ, ಆಸ್ಪತ್ರೆಗೆ, ಕಣ್ಣಾಸ್ಪತ್ರೆಗೆ ಕರ್ಕೊಂಡು ಬಂದು, ಕಾಮನ್ ಆಗಿ ಅವರ ವರಿ ಏನಂದ್ರೆ ಮಕ್ಕಳು ಅವರಿಗೆ ತುಂಬಾ ಹೆಡ್ಡೇಕ್ ಆಗ್ತಾ ಇದೆ, ಕಣ್ಣಿನಲ್ಲಿ ಟೈರ್ಡ್ನೆಸ್ ಆಗ್ತಾ ಇದೆ, ನೀರು ಬರ್ತಾ ಇದೆ, ಕಣ್ಣು ಕೆಂಪಾಗ್ತಾ ಇದೆ, ಮತ್ತು ಸ್ವಲ್ಪ ಅಟೆನ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಇದೆಲ್ಲ ಅವರ ವರಿ. ನಿಜವಾಗಿ ನೋಡಿದ್ರೆ ಈ ಕಂಪ್ಯೂಟರ್ ಅಥವಾ ಮೊಬೈಲ್ ನ ಹೆಚ್ಚು ಬಳಕೆಯಿಂದ ಯಾವ ರೀತಿಯ ತೊಂದರೆಗಳೆಲ್ಲ ಉಂಟಾಗ್ತವೆ? ಮೊಬೈಲ್, ಕಂಪ್ಯೂಟರ್ ಅಥವಾ ಯಾವುದೇ ಡಿಜಿಟಲ್ ಗ್ಯಾಜೆಟ್ಸ್ ಅಂತ ಹೇಳ್ಬೋದು, ಟೆಲಿವಿಷನ್, ಲ್ಯಾಪ್ಟಾಪ್, ಮೊಬೈಲ್ ಸ್ಕ್ರೀನ್ಸ್ ಮತ್ತೆ ಐಪ್ಯಾಡ್, ಇದೆಲ್ಲ ಡಿಜಿಟಲ್ ಗ್ಯಾಜೆಟ್ಸ್ ಅಂತ ಏನಂತ ಹೇಳ್ತೀವಿ. ಇದು ಮಕ್ಕಳು ಮಾತ್ರ ಅಲ್ಲ, ಈಗ ಬ್ಯಾಂಕ್ ನಲ್ಲಿ ವರ್ಕ್ ಮಾಡುವ ಎಂಪ್ಲಾಯ್ಸ್ ಇರ್ಬೋದು, ಬಿಲ್ಡಿಂಗ್ ನಲ್ಲಿ ಸೆಕ್ಷನ್ ಅಲ್ಲಿ ಕುತ್ಕೊಳ್ಳುವ ಎಂಪ್ಲಾಯ್ಸ್ ಇರ್ಬೋದು, ಕ್ಲರ್ಕ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಇವರೆಲ್ಲ ಕಂಪ್ಯೂಟರ್ಗೆ ಅವರ ವರ್ಕ್ ಅನ್ನ ಒಂದು ಟೈಮ್ ಅನ್ನ ಮೀಸಲಾಗಿ ಇರಿಸ್ತಾರೆ. ಇದನ್ನ ಲಾಂಗ್ ಅವರ್ಸ್ ಆಫ್ ವರ್ಕ್ ಫಾರ್ ಲಾಂಗ್ ಡ್ಯೂರೇಷನ್ ಇದನ್ನು ಯೂಸ್ ಮಾಡೋದ್ರಿಂದ ಕಣ್ಣಿನಲ್ಲಿ ಡಿಜಿಟಲ್ ವಿಷನ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇದೆ, ಆ ಸಿಂಡ್ರೋಮಿಗೆ ಅವರು ತುತ್ತಾಗ್ತಾರೆ. ಇದರಿಂದ ಕಾಮನ್ ಆಗಿ ಬರುವ ಕಂಪ್ಲೇಂಟ್ಸ್ ಅಂದ್ರೆ ಡ್ರೈನೆಸ್, ಕಣ್ಣಿನ ತೇವಾಂಶ ಕಮ್ಮಿ ಆಗುವಂತಹದ್ದು, ಕಣ್ಣಿನಲ್ಲಿ ಆಯಾಸ ಉಂಟಾಗುವಂತಹದ್ದು, ಕಣ್ಣಿನಲ್ಲಿ ನೀರು ಬರುವಂತಹ ಪರಿಸ್ಥಿತಿ, ಕಣ್ಣಿನಲ್ಲಿ ಕೆಂಪಾಗುವಂತಹ ಪರಿಸ್ಥಿತಿ, ಹಾಗೆ ಕಣ್ಣಿನಲ್ಲಿ ನಾವು ಸ್ವಲ್ಪ ತುಂಬಾ ಹೊತ್ತು ನೋಡಿದಾಗ ಬ್ಲರ್ ಆಗಿ ಕಾಣಿಸ್ತದೆ, ಸರಿಯಾಗಿ ಮಯಮಯ ಆಗಿ ಕಾಣ್ತದೆ, ಸರಿಯಾಗಿ ಅಕ್ಷರಗಳು ತೋರುವುದಿಲ್ಲ, ಮತ್ತು ಅವರು ಕುತ್ಕೊಳ್ಳುವ ಪೊಸಿಷನ್ ಆಗಿರ್ಬೋದು ಅಥವಾ ಅವರ ವರ್ಕಿಂಗ್ ಪ್ಯಾಟರ್ನ್ ಆಗಿರ್ಬೋದು, ಇದರಿಂದ ಕತ್ತು ನೋವು, ತಲೆನೋವು ಮತ್ತು ಮೈಕೈ ನೋವು, ಇದೆಲ್ಲ ಡಿಜಿಟಲ್ ವಿಷನ್ ಸಿಂಡ್ರೋಮ್ನ ಅನೇಕ ಸಿಂಪ್ಟಮ್ಸ್ ಆಗಿರ್ತದೆ. ಅಂದ್ರೆ ಈಗ ಈ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಆಗಬಹುದು, ಮೊಬೈಲ್ ಆಗಬಹುದು, ಇದಕ್ಕೆ ಒಂದು ನಮ್ಮ ಒಂದು ಹೊಂದಾಣಿಕೆ ಮಾಡಿಕೊಂಡು ಬೇಕಾಗದಂತದ್ದು ಒಂದು ಅನಿವಾರ್ಯ ಪರಿಸ್ಥಿತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಇದನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ನಾವು ಏನೇನು ಕ್ರಮವನ್ನು ಪಾಲಿಸಬೇಕು ಅಂತ. ಮೊದಲನೇದಾಗಿ ನಾನು ಹೇಳಿದಾಗೆ ಈ ಡಿಜಿಟಲ್ ವಿಷನ್ ಸಿಂಡ್ರೋಮ್ ಇಂದ ಅನೇಕ ನಮ್ಮ ಸಿಂಪ್ಟಮ್ಸ್ ಉಂಟಾಗ್ತದೆ. ಇನ್ನೊಂದೇನಂದ್ರೆ ನಾವು ಲಾಂಗ್ ಟರ್ಮ್ ಮಕ್ಕಳಲ್ಲಿ ಅದನ್ನೇ ಅಭ್ಯಾಸ ಹಾಬಿ ಮಾಡ್ಕೊಳ್ತಾರೆ ಕೆಲವು ಮಕ್ಕಳು, ಅದನ್ನೇ ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದು ಮತ್ತು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರಾಕ್ಷನ್ ಆಗಿರ್ಬೋದು, ಇದನ್ನೇ ಅಭ್ಯಾಸ ಅಡಿಕ್ಟ್ ಆದ ಮಕ್ಕಳಲ್ಲಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಲೋನ್ಲಿನೆಸ್ ಮತ್ತು ಕ್ರಿಯೇಟಿವಿಟಿ ಕಮ್ಮಿ ಆಗುವಂತದ್ದು, ಹಾಗೆ ಹತ್ತ ನೋಡುವ ಆಕ್ಟಿವಿಟಿ ಜಾಸ್ತಿ ಮಾಡುವುದರಿಂದ ಮೈನಸ್ ನಂಬರ್ನ ಕನ್ನಡಕ ಬರುವಂತದ್ದು, ಇದು ಒಂದು ಸೈಡ್ ಎಫೆಕ್ಟ್. ಹಾಗೆ ಮತ್ತೆ ಹೊರಗಿನ ಆಕ್ಟಿವಿಟೀಸ್ ಜಾಸ್ತಿ ಇರುವುದಿಲ್ಲ, ಸೊ ಅವರಲ್ಲಿ ಒಬೆಸಿಟಿ ಬೊಜ್ಜುತನ ಬರುವಂತದ್ದು, ಇದೆಲ್ಲ ಅದರ ಎಡ್ವರ್ಡ್ ಸೈಡ್ ಎಫೆಕ್ಟ್ ಹೇಳ್ತಾರೆ. ಹೌದು, ಅಡ್ಡ ಪರಿಣಾಮ ಇದು ಜಾಸ್ತಿ ಆಗ್ತದೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಕ್ರಮ ಅಂದ್ರೆ ಐ ಡಾಕ್ಟರ್ಸ್ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಅವರು ಲಾಂಗ್ ಅವರ್ಸ್ ಕಂಪ್ಯೂಟರ್ ಅಲ್ಲಿ ವರ್ಕ್ ಮೊಬೈಲ್ ಅಲ್ಲಿ ಯೂಸ್ ಮಾಡುವಾಗ 20-20-20 ರೂಲ್ ಅಂತ ಹೇಳ್ತೇವೆ. 20 minutes ಆಫ್ ವರ್ಕ್ ನಂತರ, 20 minutes ಗ್ಯಾಜೆಟ್ಸ್ ನೋಡಿದ ನಂತರ 20 seconds ಬ್ರೇಕ್ ತಗೊಂಡು 20 feet ಅವೇ ನೋಡುವಂತದ್ದು. 20 feet ಅವೇ ನೋಡಿದಾಗ ಕಣ್ಣು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಸೊ ಈ 20-20 ರೂಲ್ಸ್ ಅನ್ನ ಅಗತ್ಯವಾಗಿ ಎಲ್ಲಾ ಪೇರೆಂಟ್ಸ್ ಮಕ್ಕಳಿಗೆ ನೆನಪಿಸಿ ಮಾಡುವಂತ ಒಂದು ಎಕ್ಸರ್ಸೈಸ್. ಮೊಬೈಲ್ ಸ್ಕ್ರೀನ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಇಂದ ದೂರ ನೋಡಬೇಕು 20 seconds ಪ್ರತಿ 20 ನಿಮಿಷಕ್ಕೊಂದು. ಕರೆಕ್ಟ್. ಹಾಗೇನೆ 20 times ಬ್ಲಿಂಕಿಂಗ್ ಅಂತಾನು ಹೇಳ್ತೀವಿ, ನಾವು ಬ್ಲಿಂಕ್ ಮಾಡುವುದನ್ನು ಮರಿತೇವೆ ಮೊಬೈಲ್ ನೋಡುವಾಗ, ದಿಟ್ಟಿಸಿ ನೋಡುವಾಗ. ಹೌದು, ಬ್ಲಿಂಕಿಂಗ್ ಮರೆಯುವಾಗ ನಾವು ಕಣ್ಣಿನಲ್ಲಿ ಅದಕ್ಕೆ ತೇವಾಂಶ ಕಮ್ಮಿ ಆಗ್ತದೆ, ಸೊ ಅದರಿಂದ ಒತ್ತಡ ಉಂಟಾಗ್ತದೆ, ಐ ಸ್ಟ್ರೈನ್ ಆಗಿ ರೆಡ್ನೆಸ್ ವಾಟರಿಂಗ್ ಎಲ್ಲ ಅದರಿಂದ ಉಂಟಾಗುವಂತದ್ದು. ಸೊ ಬ್ಲಿಂಕಿಂಗ್ ಅಗತ್ಯ ಇರ್ತದೆ. ಸೊ ಪೇರೆಂಟ್ಸ್ ಮಕ್ಕಳಿಗೆ ಕಣ್ಣು ಮುಚ್ಚಿ ತೆಗೆಯುವ ಒಂದು ಅಭ್ಯಾಸವನ್ನು ಮತ್ತೆ ಮತ್ತೆ ನೆನಪಿಸಬೇಕಾಗ್ತದೆ. ಸೊ ಇದು ಒಂದು ಫಸ್ಟ್ ಕ್ರಮ. ಸೆಕೆಂಡ್ ಅಂದ್ರೆ ನಾವು ಗ್ಯಾಜೆಟ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ದೊಡ್ಡ ಸ್ಕ್ರೀನ್ ಇದ್ದದಂತ ಪ್ರಿಫರೇಬಲ್ ಅಂತ ಹೇಳ್ತೇವೆ. ಈಗ ಟಿವಿ ಫಸ್ಟ್ ಪ್ರಿಫರೇಬಲ್, ನೀವು ಆನ್ಲೈನ್ ಕ್ಲಾಸಸ್ ಟಿವಿಗೆ ಕನೆಕ್ಟ್ ಮಾಡಿ ತೋರಿಸುವುದು ಉತ್ತಮ, ಲ್ಯಾಪ್ಟಾಪಿಗೆ. ಅದು ಬಿಟ್ರೆ ಲಾಸ್ಟ್ ಆಪ್ಷನ್ ಮೊಬೈಲ್. ಮೊಬೈಲ್ ಇದ್ರೂ ದೊಡ್ಡ ಸ್ಕ್ರೀನ್ ಇರುವ ಮೊಬೈಲ್ ಅಡಿಕ್ವೇಟ್ ಡಿಸ್ಟೆನ್ಸ್ ಅಲ್ಲಿ ನೋಡುವುದು ಉತ್ತಮ. ಸ್ಕ್ರೀನ್ ಸಣ್ಣದಾದಷ್ಟು ದುಷ್ಪರಿಣಾಮಗಳು ಜಾಸ್ತಿ, ಸ್ಟ್ರೈನ್ ಆಗುವುದು ಜಾಸ್ತಿ. ಇದು ಸೆಕೆಂಡ್. ಥರ್ಡ್, ಕಂಪ್ಯೂಟರ್ ಮೊಬೈಲ್ ಗ್ಯಾಜೆಟ್ಸ್ ಯಾವುದೇ ವಸ್ತುವಲ್ಲಿ ಕಣ್ಣಿನಲ್ಲಿ ಬ್ಲೂ ಲೈಟ್ ಇಂದ ಆಗುವ ದುಷ್ಪರಿಣಾಮಗಳಿರ್ತದೆ. ಈಗ ಆ ಮೊಬೈಲ್ ಫೋನ್ ಗ್ಯಾಜೆಟ್ಸ್ ನಲ್ಲಿ ಯುವಿ ಬ್ಲೂ ಲೈಟ್ ಅಂತ ಒಂದು ಅದು ಎಮಿಟ್ ಮಾಡ್ತದೆ. ಸೊ ಇದರಿಂದ ಕಣ್ಣಿನಲ್ಲಿ ನರಕ್ಕೆ ಒತ್ತಡ ಬೀಳ್ಬಹುದು. ಸೆಕೆಂಡ್ ಆಗಿ ನಮ್ಮಲ್ಲಿ ಒಂದು ಹಾರ್ಮೋನ್ ಇದೆ, ಮೆಲಟೋನಿನ್ ಅಂತ ಒಂದು ಹಾರ್ಮೋನ್, ಅದು ನಮಗೆ ನಿದ್ರೆಯನ್ನು ಉಂಟು ಮಾಡುವಂತ ಹಾರ್ಮೋನ್. ಸೊ ಈ ಹಾರ್ಮೋನ್ ಹೆಚ್ಚು ಕಮ್ಮಿ ಆಗಿ ನಮಗೆ ನಿದ್ರೆ ಬರುವ ಟೈಮ್ ತುಂಬಾ ಡಿಲೇ ಆಗ್ತದೆ, ನಿದ್ರೆ ಬರದೇ ಇರುವಂತಹ ಪರಿಸ್ಥಿತಿ. ಇದು ಹೆಚ್ಚಾಗಿ ನಾವು ಅಡಲ್ಟ್ಸ್ ಅಲ್ಲಿ ನೋಡ್ತೇವೆ, ಅಥವಾ ಮಕ್ಕಳಲ್ಲಿ ಕೂಡ ರಾತ್ರಿ ಮಲಗುವ 1-2 ಗಂಟೆ ಮೊಬೈಲ್ ಫೋನ್ ಆಡ್ತಾ ಇರ್ತಾರೆ. ಸೊ ನಿದ್ರೆ ಬರುವುದು ಪ್ರಾಬ್ಲಮ್ ಇರ್ತದೆ. ಸೊ ಆದಷ್ಟು ನಿದ್ರೆ ಮಾಡುವ 1-2 ಗಂಟೆಗಳ ಕಾಲ ಮೊದಲು ಮೊಬೈಲ್ ಫೋನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವಂತ ಒಂದು ಕ್ರಮ ಮಾಡಬೇಕಾಗ್ತದೆ. ಬಹುಶಃ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ ಸ್ಕ್ರೀನ್ ಬ್ರೈಟ್ನೆಸ್ ಅನ್ನ ಕಡಿಮೆ ಮಾಡಬೇಕು ಅಂತ, ಅದರ ಒಂದು ವಿಶೇಷತೆ ಏನು, ಯಾಕೆ ಮಾಡಬೇಕು ಅಂತ ಹೇಳಿ. ಕರೆಕ್ಟ್. ಈಗ ಸ್ಕ್ರೀನ್ ಮೊಬೈಲ್ ಫೋನ್ ಅಲ್ಲಿ ಅಥವಾ ಆನ್ಲೈನ್ ಕ್ಲಾಸಸ್ ಮಾಡುವಾಗ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನು ಪೇರೆಂಟ್ಸ್ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು, ಸ್ಕ್ರೀನಿನ ಬ್ರೈಟ್ನೆಸ್ ರೂಮ್ನ ಬ್ರೈಟ್ನೆಸ್ ಗೆ ಅಡ್ಜಸ್ಟ್ ಮಾಡಿ ನಾವು ಇಟ್ಕೊಳ್ಬೇಕು. ಹೌದು, ತುಂಬಾ ಬ್ರೈಟ್ ಇದ್ರೆ ಕಣ್ಣಿಗೂ ಹಾನಿ. ಮತ್ತು ಹಿಂದಿನ ಲೈಟ್, ಈಗ ಹಿಂದೆ ಮೊಬೈಲ್ ಇಟ್ಕೊಂಡು ಹಿಂದೆ ವಿಂಡೋ ಇರಬಹುದು, ಆ ವಿಂಡೋನ ಲೈಟ್ ಲ್ಯಾಪ್ಟಾಪ್ ಗೆ ಬಿದ್ದು ಅದರದ್ದು ಗ್ಲೇರ್ ಕಣ್ಣಿಗೆ ಹೊಡಿತದೆ, ಅದರಲ್ಲಿ ಇದು ಅಕ್ಷರಗಳು ಕಾಣುವುದಿಲ್ಲ. ಸೊ ವಿಂಡೋಗೆ ಫೇಸ್ ಮಾಡಿ ಇಟ್ಕೊಳ್ಳುವುದು ಬೇಡ. ಸೆಕೆಂಡ್, ಮತ್ತು ಫಾಂಟ್, ಈಗ ಅದರಲ್ಲಿ ಓದುವುದಾದ್ರೆ ಬ್ಲಾಕ್ ಫಾಂಟ್ ಇಸ್ ಪ್ರಿಫರೇಬಲ್ ಆನ್ ವೈಟ್ ಬ್ಯಾಕ್ ಗ್ರೌಂಡ್. ಬ್ಲಾಕ್ ಅಕ್ಷರಗಳು ವೈಟ್ ಬ್ಯಾಕ್ ಗ್ರೌಂಡ್ ನ ಮೇಲೆ ಇರಬೇಕಾದಂತದ್ದು. ಕಾಂಟ್ರಾಸ್ಟ್ ಸೆನ್ಸಿಟಿವಿಟಿ ಅಡ್ಜಸ್ಟ್ ಮಾಡಬೇಕು ರೂಮ್ ನ ಬ್ರೈಟ್ನೆಸ್ ಗೆ. ಮತ್ತು ಸಿಟ್ಟಿಂಗ್ ಪೋಸ್ಚರ್ ಹೇಳ್ತೇವೆ ನಾವು, ಈಗ ಮಕ್ಕಳು ಆನ್ಲೈನ್ ಕ್ಲಾಸಸ್ ಎಲ್ಲೋ ಒಂದ್ ಕಡೆ ಬಗ್ಗಿರ್ತಾರೆ ಮತ್ತು ಕತ್ತನ ಬೆಂಡ್ ಎಲ್ಲ ಮಾಡಿ ನೋಡ್ತಾರೆ, ಇದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಆನ್ಲೈನ್ ಕ್ಲಾಸಸ್ ಗೆ ಇರುವಾಗ ನಾವು ನಮ್ಮ ಟೇಬಲ್ ಹೈಟ್ ಮತ್ತು ಚೇರ್ ಹೈಟ್ ಅನ್ನು ಅಡ್ಜಸ್ಟ್ ಮಾಡಿ ಮಕ್ಕಳಿಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ ನಾವು ಬೆನ್ನಿನ ನೇರ ಇರಬೇಕು ಅಂತ ಹೇಳ್ತೇವೆ, ಬೆನ್ನು ನೇರವಾಗಿ ವರ್ಟಿಕಲ್, ಮತ್ತು ಕತ್ತು ಕೂಡ ನೇರವಾಗಿ ಇರಬೇಕು. ಕತ್ತು ಬೆಂಡ್ ಬೆನ್ನು ಬೆಂಡ್ ಇದ್ರೆ ಅದು ದುಷ್ಪರಿಣಾಮ ಉಂಟಾಗ್ತದೆ, ನೋಡ್ಲಿಕ್ಕೆ ಹೋಗಬಾರ್ದು ಮೇನ್ ಅದು. ಮತ್ತು ಕೈಗಳನ್ನು ನಾವು ಟೇಬಲ್ ಮೇಲೆ ಇಡ್ಲಿಕ್ಕೆ ರೆಕಮೆಂಡ್ ಮಾಡ್ತೇವೆ. ಮತ್ತು ಕಾಲುಗಳು ಆದಷ್ಟು ಫ್ಲೋರಿಗೆ ರೆಸ್ಟ್ ಆಗಿದ್ರೆ ಒಳ್ಳೇದು. ಒಂದ್ ಪಕ್ಷ ಅಡಲ್ಟ್ ಚೇರ್ ಅಂದ್ರೆ ದೊಡ್ಡವರ ಚೇರ್ ಅಲ್ಲಿ ಮಕ್ಕಳು ಕೂತಾಗ ಕಾಲು ಸಿಗದೇ ಇರುವಂತ ಪರಿಸ್ಥಿತಿಯಲ್ಲಿ ಒಂದು ಸ್ಟೂಲ್ ಇಟ್ಕೊಂಡು ಪೋಸ್ಚರ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಪೋಸ್ಚರ್ ಇಂದ ಆಗುವ ಸೈಡ್ ಎಫೆಕ್ಟ್ ಗಳನ್ನು ತಡಿಬಹುದು. ಇಪ್ಪತ್ತು ಇಪ್ಪತ್ತು ಇಪ್ಪತ್ತರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಇದರ ಜೊತೆಗೆ ಪೂರಕವಾಗಿ ಇನ್ನೇನಾದರೂ ಎಕ್ಸಸೈಸ್ ಅಥವಾ ಕಣ್ಣಿಗೆ ವ್ಯಾಯಾಮ ಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ? ಕರೆಕ್ಟ್. ಈಗ 20 ಮಿನಿಟ್ಸ್ ವರ್ಕ್ ನ ನಂತರ 20 ಫೀಟ್ ಡಿಸ್ಟೆನ್ಸ್ ಅಲ್ಲಿ ನೋಡಬೇಕಾದಂತದ್ದು. ಈಗ ಮಕ್ಕಳಲ್ಲಿ 20 ಸೆಕೆಂಡ್ ನಾವು ಬ್ರೇಕ್ ತಗೊಳ್ಳುವಾಗ ಸ್ವಲ್ಪ ಆಚೆ ಆಚೆ ಓಡಾಡಿ ಬನ್ನಿ ಅಂತ ಹೇಳ್ಬೋದು. ಅದು ಕಣ್ಣಿನ ವ್ಯಾಯಾಮದ ಜೊತೆಗೆ ದೇಹದ ವ್ಯಾಯಾಮ ಕೂಡ ಆಗ್ತದೆ. ಹಾಗೆ ಆ 20 ಸೆಕೆಂಡ್ ಬ್ರೇಕ್ ಅಲ್ಲಿ ಪುನಃ ಅವರು ಮೊಬೈಲ್ ಗೇಮ್ ಮತ್ತು ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ನೆನೆಸಬೇಕು. ಒಂದು ಗ್ಲಾಸ್ ಜ್ಯೂಸ್ ಕುಡಿಬಹುದು, ವಾಶ್ರೂಮ್ ಹೋಗಬಹುದು. ಕರೆಕ್ಟ್, ಅದೆಲ್ಲ ಮಾಡುವಂತದ್ದು. ಮತ್ತು ನೆಕ್ಸ್ಟ್ ಅಂದ್ರೆ ಆಗ್ಲೇ ಹೇಳಿದಾಗೆ ಬ್ಲೂ ಲೈಟ್ ಅಂತ ಹೇಳಿದಲ್ಲ, ಬ್ಲೂ ಲೈಟ್ ಕಣ್ಣಿಗೆ ಹಾನಿ. ಈ ಬ್ಲೂ ಲೈಟ್ ಅನ್ನು ಅವಾಯ್ಡ್ ಮಾಡಲು ಕೆಲವು ಕ್ರಮ ಇರ್ತದೆ. ಈಗಿನ ಗ್ಯಾಜೆಟ್ಸ್ ನಲ್ಲಿ ಬ್ಲೂ ಫಿಲ್ಟರ್ ಆನ್ ಅಂತ ಇರ್ತದೆ ಸೆಟ್ಟಿಂಗ್, ಅದನ್ನು ಆನ್ ಮಾಡಿಕೊಂಡು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಬಹುದು. ಆ ಬ್ಲೂ ಲೈಟ್ ಹಾರ್ಮ್ಫುಲ್ ಯುವಿ ರೇಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಬ್ಲೂ ಬ್ಲಾಕ್ ಮಾಡುತ್ತದೆ. ಸೆಕೆಂಡ್ ಆಪ್ಷನ್ ಅಂದ್ರೆ ನಾವು ಈಗ ಡಾಕ್ಟರ್ಸ್ ಬ್ಲೂ ಬ್ಲಾಕಿಂಗ್ ಪ್ರಾಕ್ಟಿಕಲ್ಸ್ ಅಂತ ಕೊಡ್ತೇವೆ. ಆನ್ಲೈನ್ ಓದುವ ಪರಿಸ್ಥಿತಿ ಟೈಮ್ನಲ್ಲಿ ಮಕ್ಕಳು ಆ ಬ್ಲೂ ಬ್ಲಾಕಿಂಗ್ ಗ್ಲಾಸಸ್ ಅನ್ನು ಹಾಕೊಂಡು ಆನ್ಲೈನ್ ಕ್ಲಾಸಸ್ ನೋಡಬಹುದು. ಇದರಿಂದ ಆ ಬ್ಲೂ ಲೈಟ್ ಏನಿದೆ ಅದು ಕಂಪ್ಲೀಟ್ ಕಟ್ ಆಗಿ ಬರೀ ಅಗತ್ಯವಿರುವ ಲೈಟ್ ಮಾತ್ರ ಕಣ್ಣಿಗೆ ರವಾನೆ ಆಗ್ತದೆ. ಇದಲ್ಲದೆ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಕಣ್ಣಿನ ಆರೋಗ್ಯ ಸಮಸ್ಯೆಗಳೆಲ್ಲ ಎದುರಾಗ್ತವೆ ಮಕ್ಕಳಲ್ಲಿ? ಈಗ ಹುಟ್ಟಿದ ಮಕ್ಕಳಿಂದ ಹಿಡಬಹುದು ಅಥವಾ ಅವರು ದೊಡ್ಡದಾಗಿ ಸ್ಕೂಲ್ಗೆ ಹೋಗುವ ವಯಸ್ಸಿರಬಹುದು ಮತ್ತೆ ಅಡಲ್ಟ್ಹುಡ್, ಈ ವಿಂಗಡಣೆ ಮಾಡುವಾಗ ಅವರಲ್ಲಿ ಬರುವ ಅನೇಕ ಸಮಸ್ಯೆ ಅಂದ್ರೆ ಕಣ್ಣಿನಲ್ಲಿ ಹುಟ್ಟಿದಾಗದಿಂದ ಬರುವ ಸಮಸ್ಯೆ ಅಂದ್ರೆ ಒಂದು ಕಣ್ಣಿನಲ್ಲಿ ಇರುವ ಪೊರೆ, ಕಂಜನೆಟಲ್ ಕ್ಯಾಟರಾಕ್ಟ್ ಅಂತ ಹೇಳ್ತೇವೆ. ಅದು ಈಗ ಅಡಲ್ಟ್ಸ್ ಅಲ್ಲಿ ಬರುವುದು ಪೊರೆ ಸಾಮಾನ್ಯವಾಗಿ 50-60 ವರ್ಷದ ನಂತರ ಬರುವಂತದ್ದು. ಸಾಮಾನ್ಯವಾಗಿ ಹುಟ್ಟಿದಾಗಲೇ ಕಣ್ಣಲ್ಲಿ ಪೊರೆ ಬಂದ ಮಕ್ಕಳಿಗೆ ಕಂಜನೆಟಲ್ ಕ್ಯಾಟರಾಕ್ಟ್ ಹೇಳ್ತೇವೆ, ಇದು ಒಂದು ಕಾಯಿಲೆ. ಹಾಗೇನೆ ಕಣ್ಣಿನಲ್ಲಿ ಒತ್ತಡ, ಗ್ಲೋಕೋಮಾ ಹೇಳ್ತೇವೆ, ಅದು ಮಕ್ಕಳಲ್ಲೂ ಹುಟ್ಟಿದಾಗಲೇ ಬರಬಹುದು, ಅದು ಕಂಜನೈಟಲ್ ಗ್ಲೋಕೋಮಾ. ಇನ್ನು ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕಣ್ಣಿನಲ್ಲಿ ರಿಫ್ರಾಕ್ಟಿವ್ ಎರರ್ ಅಂದ್ರೆ ಕಣ್ಣಿನ ನಂಬರ್ ಅಂತ ಏನು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ, ಅದು ರಿಫ್ರಾಕ್ಟಿವ್ ಎರರ್, ಅದು ಮೈನಸ್ ಆಗಿರ್ಬೋದು ಪ್ಲಸ್ ಆಗಿರ್ಬೋದು, ಅದು ಕನ್ನಡಕ ಧರಿಸುವುದರಿಂದ ಸರಿ ಮಾಡಬಹುದು. ಇನ್ನು ಹರಡುವಂತ ಸಾಂಕ್ರಾಮಿಕ ರೋಗನೂ ಇರಬಹುದು, ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ, ಕಣ್ಣಿನಲ್ಲಿ ಗಲೀಜ್ ಬರುವಂತದ್ದು, ಕೆಂಪಾಗುವಂತದ್ದು, ಉರಿ ಬರುವಂತದ್ದು, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಅದು ಹರಡುವಂತದ್ದು ಕಾಯಿಲೆ, ಅದು ಕಂಜಂಕ್ಟಿವೈಟಿಸ್. ಇನ್ನು ಕಣ್ಣಿನಲ್ಲಿ ಬರುವ ಅಲರ್ಜಿ ಅಂದ್ರೆ ಅದು ಧೂಳಿಂದ ಇರಬಹುದು ಅಥವಾ ಸೀಸನಲ್ ಅಲರ್ಜಿ ಅಂತ ಹೇಳ್ಬೋದು, ಅದು ಕಣ್ಣಿನಲ್ಲೂ ಇದೇ ಸಿಂಪ್ಟಮ್ಸ್ ಇರ್ತದೆ, ಕೆಂಪಾಗುವಂತದ್ದು ಮತ್ತೆ ಅತಿಯಾದ ತುರಿಕೆ, ಇದು ಅಲರ್ಜಿಯಲ್ಲಿ ಬರುವ ಸಮಸ್ಯೆ. ಹಾಗೆ ಕಣ್ಣಿನಲ್ಲಿ ಆಮ್ಲಯೋಪಿ ಅಂತ ಹೇಳ್ತೇವೆ, ಅಂದ್ರೆ ಕಣ್ಣಿನ ಪವರ್ ಜಾಸ್ತಿಯಾಗಿ ಒಂದು ಕಣ್ಣು ನಿಷ್ಕ್ರಿಯವಾಗುವಂತದ್ದು, ಇದೆಲ್ಲ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುವ ಕಣ್ಣಿನ ತೊಂದರೆಗಳು. ಈ ಕಣ್ಣಿನ ತೊಂದರೆಗಳು ಹುಟ್ಟಿನಿಂದಲೂ ಕೂಡ ಬರಬಹುದು, ಆನಂತರದ ದಿವಸಗಳಲ್ಲಿಯೂ ಕೂಡ ಬರಬಹುದು ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನು? ಹುಟ್ಟಿದಾಗದಿಂದ ಕಣ್ಣಿನಲ್ಲಿ ಬರುವ ತೊಂದರೆಗಳಿಗೆ ಯೂಶುವಲಿ ಜೆನೆಟಿಕ್ ಕಂಡೀಶನ್ಸ್ ಇರ್ತದೆ. ಈಗ ಹೌದು, ಕಂಜನೈಟಲ್ ಕ್ಯಾಟ್ರಾಕ್ಟ್ ಇರಬಹುದು, ಅದು ಹೆರಿಡೇಟ್ರಿ ಆಗಿರ್ಬೋದು, ಈಗ ವಂಶ ಪಾರಂಪರ್ಯ ತಂದೆ ತಾಯಿಯಲ್ಲಿ ಹುಟ್ಟಿದಾಗದಿಂದ ಕ್ಯಾಟ್ರಾಕ್ಟ್ ಇರಬಹುದು. ಕೆಲವು ಜೆನೆಟಿಕ್ ಡಿಸಾರ್ಡರ್ಸ್ ಇಂದ ಈ ಕರಿಗುಡ್ಡೆ ಬಿಳಿ ಆಗುವ ಸಮಸ್ಯೆ. ಈಗ ಮೊಬೈಲ್ ಮತ್ತು ಸ್ಕ್ರೀನ್ ಟೈಮ್ ಜಾಸ್ತಿ ಇರುವ ಮಕ್ಕಳಲ್ಲಿ ಮೈನಸ್ ನಂಬರ್ ಇರುವ ಕನ್ನಡಕ, ಇದು ಈಗಿನ ಪರಿಸ್ಥಿತಿಗೆ ತಕ್ಕಾದ ಒಂದು ಕಾಯಿಲೆ. ಹಾಗೆ ಇನ್ನು ಕಂಜಂಕ್ಟಿವೈಟಿಸ್ ಹೇಳುವಂತದ್ದು ಅದು ಕ್ರಿಮಿ ಕೀಟಗಳಿಂದ ಬರುವಂತದ್ದು, ಅಲರ್ಜಿ ಧೂಳಿನಿಂದ ಬರುವಂತದ್ದು, ಹಾಗೆ ಬೇರೆ ಬೇರೆ ಕಾರಣ ಇರ್ತದೆ. ಸ್ವಲ್ಪ ಒಂದೊಂದಾಗಿ ನೋಡುವ. ಈಗ ಕಂಜಂಕ್ಟಿವೈಟಿಸ್ ಅಂತ ಹೇಳಿದ್ರೆ ಇದರ ಬಗ್ಗೆ ಹೇಳಿ, ಅದರ ಒಂದು ಲಕ್ಷಣಗಳು ಮತ್ತು ಯಾವ ರೀತಿ ಒಂದು ಪ್ರಿಕಾಷನ್ಸ್ ಎಲ್ಲ ತಗೋಬೇಕು ಅಂತ? ಕಂಜಂಕ್ಟಿವೈಟಿಸ್ ಮಕ್ಕಳಲ್ಲಿ ಮಾತ್ರ ಅಲ್ಲ, ಅದು ದೊಡ್ಡವರಲ್ಲಿ ಬರಬಹುದು. ಅದರಲ್ಲಿ ನಾವು ವಿಂಗಡಣೆ ಮಾಡುವುದಾದ್ರೆ ಮೇನ್ ಆಗಿ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಮತ್ತು ವೈರಲ್. ಈ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಅಲ್ಲಿ ಸಾಮಾನ್ಯವಾಗಿ ಕಣ್ಣು ಕೆಂಪಾಗಿ ಊದ್ಕೊಂಡು ಹಳದಿ ಅಥವಾ ಬಿಳಿ ಬಣ್ಣದ ಒಂದು ಗಲೀಜು ಬರುವಂತದ್ದು ಕಾಣಿಸ್ಕೊಳ್ತದೆ. ಯೂಶಲಿ 3 ದಿನಗಳಿಂದ 1 ವಾರದ ತನಕ ಇರುವಂತ ಒಂದು ಕಾಯಿ. ಇದರ ಕಣ್ಣು ನೀರಿನಂಶ ಬರುವಂತದ್ದು, ಕಣ್ಣು ದಪ್ಪ ಆಗುವಂತದ್ದು ಮತ್ತು ಗಲೀಜು ಬರುವಂತದ್ದು, ಎರಡು ಕಣ್ಣು ಎರಡು ರೆಪ್ಪೆಗಳು ಅಂಟಿರುವಂತದ್ದು, ಇದೆಲ್ಲ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಇಂದ ಬರುವುದು. ಇನ್ನು ವೈರಲ್ ಕಂಜಂಕ್ಟಿವೈಟಿಸ್ ಇದು ಇನ್ನೊಂದು ಕ್ರಿಮಿ, ಅದು ಮಾಡುವಂತ ತೊಂದರೆ ಏನಂದ್ರೆ ಇದೇ ತರ ಕೆಂಪಾಗುವುದು, ಊದುವಿಕೆ, ನೀರಿನ ಬರುವ ಸಮಸ್ಯೆ ಕಾಮನ್, ಆದ್ರೆ ಗಲೀಜು ಬರುವಂತ ಅಂಶ ಸ್ವಲ್ಪ ಕಮ್ಮಿ ಇರ್ತದೆ, ನೀರಿನ ಅಂಶ ಜಾಸ್ತಿ ಇರ್ತದೆ. ಸೊ ಅದು ಕಣ್ಣಿನ ನೇತ್ರ ತಜ್ಞರು ಪರೀಕ್ಷೆ ಮಾಡಿದಾಗ ಮಾತ್ರ ಅದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಆಡು ಭಾಷೆಯಲ್ಲಿ ಕೋಳಿ ಕಣ್ಣು ಮತ್ತು ಮಡ್ರಾಸೈ ಅಂತ ಕರೀತಾರೆ. ಇಂಥ ಒಂದು ಸಮಸ್ಯೆ ಬಂದಾಗ ಸಂದರ್ಭದಲ್ಲಿ ಯಾವ ರೀತಿ ಕಣ್ಣಿನ ರಕ್ಷಣೆ ಮಾಡಬೇಕು, ಏನೇನು ಮುಂಜಾಗ್ರತೆ ಎಲ್ಲ ವಹಿಸಬೇಕಾಗುತ್ತೆ? ಮೇನ್ ಆಗಿ ಇದು ಸಾಂಕ್ರಾಮಿಕ ಇರುತ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಹುದು. ಮನೆಯಲ್ಲಿ ಒಬ್ಬರಿಗೆ ಬಂದ್ರೆ ಅಥವಾ ಶಾಲೆಯಿಂದಲೂ ಕೂಡ ಬರಬಹುದು, ಒಂದು ಮಕ್ಕಳಿಗೆ ಬಂದ್ರೆ ಇಡೀ ಕ್ಲಾಸ್ನ ಮಕ್ಕಳಿಗೂ ಬರಬಹುದು, ಮನೆಯಲ್ಲಿ ಪೇರೆಂಟ್ಸ್ಗೂ ಬರಬಹುದು, ಸಣ್ಣ ಮಗು ಇದ್ರೆ ಅದಕ್ಕೂ ಬರಬಹುದು, ಹಿರಿಯರಿದ್ರೆ ಅವರಿಗೂ ಬರಬಹುದು. ಸೊ ಮೇನ್ ಆಗಿ ಪರ್ಸನಲ್ ಹೈಜೀನ್ ಅಂತ ಹೇಳ್ತೇವೆ, ಐ ಹೈಜೀನ್, ಲಿಡ್ ಹೈಜೀನ್, ಪರ್ಸನಲ್ ಹೈಜೀನ್. ಕಣ್ಣನ್ನು ಮುಟ್ಟಿ ನಾವು ಬೇರೆ ಯಾವ್ದಾದ್ರು ವಸ್ತುವನ್ನು ಮುಟ್ಟುವ ಮೊದಲು ಕೈ ತೊಳೆಯುವಂತ ಒಂದು ಅಭ್ಯಾಸ. ಕೋವಿಡ್ ನಲ್ಲಿ ಕೂಡ ಅದನ್ನ ಹೇಳ್ತಾ ಇರೋದು ಸೇಮ್. ಹೌದು, ಎಲ್ಲಾ ಸಾಂಕ್ರಾಮಿಕ ರೋಗದಲ್ಲಿ ಅದೇ ಮೇನ್, ಹ್ಯಾಂಡ್ ವಾಷಿಂಗ್. ಮತ್ತು ನಾವು ಕಣ್ಣಿನಿಗೆ ಹಾಕುವ ಒಂದು ಔಷಧಿ, ಅದು ಡಾಕ್ಟರ್ ಪರೀಕ್ಷೆ ಮಾಡಿದ ನಂತರನೇ ಕೊಡುವಂತದ್ದು, ಅದು ಅನ್ನು ಟೈಮ್ ಟೈಮ್ಗೆ ಹಾಕುವಂತದ್ದು. ಮತ್ತು ಆದಷ್ಟು ಸೋಷಿಯಲ್ ಇಂಟರಾಕ್ಷನ್ ಅಂತ ಅವರು ಸ್ವಲ್ಪ ಮನೆಯಲ್ಲಿ ರಜೆ ತಕೊಂಡು ಒಂದೆರಡು ದಿನಗಳು ರಜೆ ತಕೊಂಡು ಕೆಂಗಣ್ಣು ಕಮ್ಮಿ ಆದ ನಂತರ ಪುನಃ ಶಾಲೆಗೆ ಹೋಗುವಂತದ್ದು, ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ಕಣ್ಣಿಗೆ ತಂಪು ಮಾಡ್ಲಿಕ್ಕೆ ಅಂತ ಏನಾದ್ರು ಕೊತ್ತಂಬರಿ ನೀರನ್ನು ಹಾಕುವ ಅಭ್ಯಾಸ ಇರ್ತದ? ಕೊತ್ತಂಬರಿ ನೀರು ಇದೆಲ್ಲ ಮೊದಲು ಹಾಕ್ತಾ ಇದ್ರು. ಹೌದು, ಅದರಿಂದ ಸೈಂಟಿಫಿಕ್ ಬೇಸಿಸ್ ಆಗಿ ಅದು ಕಮ್ಮಿ ಆಗುವಂತದ್ದು ಏನಿಲ್ಲ. ಹೈಡ್ರಾಪ್ಸ್ ಅಂತಲೇ ಸಿಗ್ತದೆ. ಹೌದು, ಅದಕ್ಕೆ ಆಂಟಿಬಯೋಟಿಕ್ ಹೈಡ್ರಾಪ್ಸ್, ಬ್ಯಾಕ್ಟೀರಿಯಲ್ ಇದ್ರೆ ಆಂಟಿಬಯೋಟಿಕ್ ಸಿಗ್ತದೆ, ವೈರಲ್ ಇದ್ರೆ ಆಂಟಿವೈರಲ್ ಔಷಧಿಯನ್ನು ಹಾಕಬೇಕು. ಈ ಕಂಜಂಕ್ಟಿವಿಟಿಸ್ ಅಲ್ಲದೆ ಬೇರೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಅವುಗಳ ಲಕ್ಷಣಗಳು ಮತ್ತು ಚಿಕಿತ್ಸೆ? ಮಕ್ಕಳಲ್ಲಿ ಯೂಶುವಲಿ ಕಣ್ಣು ತಿಕ್ಕುವ ಅಭ್ಯಾಸ ಇರ್ತದೆ, ಎಲರ್ಜಿಕ್ ಕಣ್ಣಿನ ಸಮಸ್ಯೆ ಇರುವ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ. ಇದು ಪೇರೆಂಟ್ಸ್ ನೋಟಿಸ್ ಮಾಡಿದಲ್ಲಿ ಖಂಡಿತ ಅದನ್ನ ಅವಾಯ್ಡ್ ಮಾಡಬೇಕು. ಕಣ್ಣನ್ನು ತಿಕ್ಕುವ ಅಭ್ಯಾಸವುಳ್ಳ ಮಕ್ಕಳಲ್ಲಿ ಕಣ್ಣಿನ ಕರಿಗುಡ್ಡೆ ವೀಕ್ ಆಗ್ತದೆ, ಕೆರಟೋಕೋನಸ್ ಅಂತ ಒಂದು ಕಂಡೀಷನ್, ಅದು ಕರಿಗುಡ್ಡೆ ವೀಕ್ ಆಗಿ ಕೋನ್ ಶೇಪ್ ಆಗುತ್ತೆ ಎರಡು ಕಣ್ಣು. ಸೊ ಇದರಿಂದ ದೃಷ್ಟಿ ಕಮ್ಮಿ ಆಗುವುದಲ್ಲದೆ ಒಂದು ಕಣ್ಣು ಕಂಪ್ಲೀಟ್ ನಿಷ್ಕ್ರಿಯವಾಗುವ ಒಂದು ಪರಿಸ್ಥಿತಿ. ಸೊ ಐ ರಬ್ಬಿಂಗ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲಿಕ್ಕೆ ನಾವು ಸಜೆಸ್ಟ್ ಮಾಡ್ತೇವೆ ಕೆರಟೋಕೋನಸ್ ಬಗ್ಗೆ. ಮೆಳ್ಳೆಗಣ್ಣಿನ ಬಗ್ಗೆ ಪ್ರಸ್ತಾಪ ಮಾಡಿ. ಮೆಳ್ಳೆಗಣ್ಣು ಅಂದ್ರೆ ಸ್ಕ್ವಿಂಟಿಂಗ್ ಅಂತ ಹೇಳ್ತೇವೆ, ಇದು ಸಾಮಾನ್ಯವಾಗಿ ಹುಟ್ಟಿದಾಗದಿಂದ ಕೆಲವು ಮಕ್ಕಳಲ್ಲಿ ಇರಬಹುದು, ಕೆಲವರಿಗೆ ಆಮೇಲೆ ಸ್ವಲ್ಪ ಪ್ರಾಯ ಬಂದಾಗ ಬರಬಹುದು, ಕೆಲವರಿಗೆ ಸ್ಕೂಲ್ ಗೋಯಿಂಗ್ ಏಜಸ್ ಅಲ್ಲಿ ಇರಬಹುದು. ಸೊ ಮೆಳ್ಳೆಗಣ್ಣಿಗೆ ಅನೇಕ ಕಾರಣ ಇರ್ತದೆ. ಮೇನ್ ಆಗಿ ಮೆಳ್ಳೆಗಣ್ಣಿಗೆ ಕಾರಣ ಕಂಜನೈಟಲ್ ಅಂದ್ರೆ ಹುಟ್ಟಿದಾಗದಿಂದ ಕೆಲವು ಮಕ್ಕಳದ್ದು ಕಣ್ಣು ಓರೆ ಆಗಿರುವಂತದ್ದು. ಸೆಕೆಂಡ್ ಕಾರಣ ಅಂದ್ರೆ ರಿಫ್ರಾಕ್ಟಿವ್ ಎರರ್, ಅಂದ್ರೆ ಕಣ್ಣಿನಲ್ಲಿ ನಂಬರ್ ಇರುವಂತಹ ಇದ್ದ ಸಂದರ್ಭದಲ್ಲಿ ಕೂಡ ಮೆಳ್ಳೆಗಣ್ಣು ಇರ್ತದೆ, ಅಂತವರು ಕನ್ನಡಕ ಧರಿಸೋದ್ರಿಂದ ಮೆಳ್ಳೆಗಣ್ಣು ಸರಿಯಾಗ್ತದೆ. ಇನ್ನು ಸ್ವಲ್ಪ ಸೀರಿಯಸ್ ಕಂಡೀಷನ್ ಅಂದ್ರೆ ಸಾಧಾರಣವಾಗಿ ಒಂದೂವರೆ ವರ್ಷ ಎರಡು ವರ್ಷದ ಒಳಗಿನ ಮಕ್ಕಳಲ್ಲಿ ಮೆಳ್ಳೆಗಣ್ಣು ಇದ್ದಲ್ಲಿ ಕಣ್ಣಿನ ಒಂದು ಕ್ಯಾನ್ಸರ್, ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ, ಅದು ಒಂದು ಮ್ಯಾನಿಫೆಸ್ಟೇಷನ್ ಮೆಳ್ಳೆಗಣ್ಣು ಮಾಡುವಂತದ್ದು. ಸೊ ಅಂತ ಮಕ್ಕಳಲ್ಲಿ ಸ್ವಲ್ಪ ನಾವು ಕರೆಕ್ಟ್ ಆಗಿ ಪೇರೆಂಟ್ಸ್ ನೋಡಿದಲ್ಲಿ ಕಣ್ಣಿನ ಕರಿಗುಡ್ಡೆ ಮಧ್ಯದಲ್ಲಿ ಒಂದು ಬಿಳಿಯ ಒಂದು ಪ್ಯಾಚಸ್ ಬರಲಿಕ್ಕೆ ಶುರುವಾಗ್ತದೆ, ಇದು ಸ್ವಲ್ಪ ಸೀರಿಯಸ್ ಕಂಡೀಷನ್, ಸ್ವಲ್ಪ ಅಲ್ಲ ಬಹಳ ಸೀರಿಯಸ್ ಕಂಡೀಷನ್. ಇದನ್ನ ಏನಾದರೂ ಪೇರೆಂಟ್ಸ್ ನೋಟಿಸ್ ಮಾಡಿದಲ್ಲಿ ಕೂಡಲೇ ನೇತ್ರ ತಜ್ಞರಲ್ಲಿ ಪರೀಕ್ಷೆ ಮಾಡಬೇಕು, ಅಂತ ಕಂಡೀಷನ್ಗೆ ಕೂಡಲೇ ಟ್ರೀಟ್ಮೆಂಟ್ ಆಗಬೇಕು. ಆಮೇಲೆ ಸಮೀಪ ಮತ್ತು ದೂರದೃಷ್ಟಿ ದೋಷದ ಬಗ್ಗೆ. ಸಮೀಪ ದೃಷ್ಟಿಗೆ ನಾವು ಮಯೋಪಿಯಾ ಅಂತ ಹೇಳ್ತೇವೆ, ಅಂದ್ರೆ ಶಾರ್ಟ್ ಸೈಟೆಡ್ನೆಸ್, ಹತ್ತಿರದವರಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ದೂರದ್ದು ಮಯಮಯ ಕಾಣ್ತದೆ. ಇದಕ್ಕೆ ನಾವು ಮೈನಸ್ ಮಕ್ಕಳಲ್ಲಿ ಕಾಮನ್, ಅದು ಮಕ್ಕಳಲ್ಲಿ ಕಾಮನ್ ಹೆಚ್ಚಾಗಿ ಈ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲದೇ ಇರುವ ಮಕ್ಕಳಲ್ಲಿ ಬರುವಂತದ್ದು, ಹೆಚ್ಚಾಗಿ ಮೊಬೈಲ್, ಟಿವಿ, ಲ್ಯಾಪ್ಟಾಪ್ಗೆ ಅಡಿಕ್ಟ್ ಆಗಿರೋ ಮಕ್ಕಳಿಗೆ, ಹತ್ತಿರದಿಂದ ಟಿವಿ ನೋಡೋ ಮಕ್ಕಳಿಗೆ ಅದರ ಬರುವ ಸಮಸ್ಯೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಅನ್ನ ಪ್ರಮೋಟ್ ಮಾಡಬೇಕು, ಬಿಸಿಲಲ್ಲಿ ಆಡುವಂತಹ ಮಕ್ಕಳಲ್ಲಿ ಇಂತಹ ಕಂಡೀಷನ್ ಸ್ವಲ್ಪ ಕಮ್ಮಿ. ಈ ಇಂತಹ ಮಕ್ಕಳಲ್ಲಿ ಯೂಶಲಿ ಅವರು ಓದುವಾಗ ಎಲ್ಲ ಸರಿ ಬರೀತಾರೆ, ಬೋರ್ಡ್ ನಲ್ಲಿ ಬರೆಯುವ ಅಕ್ಷರಗಳು ಅವರಿಗೆ ಸರಿಯಾಗಿ ಕಾಣಿಸುವುದಿಲ್ಲ, ತಪ್ಪು ತಪ್ಪಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಒಂದ ಪೇರೆಂಟ್ಸ್ ಇದನ್ನು ನೋಟಿಸ್ ಮಾಡ್ತಾರೆ, ಇಲ್ಲಾದ್ರೆ ಟೀಚರ್ಸ್ ನೋಟಿಸ್ ಮಾಡಿ ಪೇರೆಂಟ್ಸ್ ಗೆ ತಿಳಿಸ್ತಾರೆ. ಇದನ್ನು ನಾವು ನೇತ್ರ ತಜ್ಞರು ಅದನ್ನು ಪರೀಕ್ಷಿಸಿದಾಗ ಮೈನಸ್ ನಂಬರ್ ಗ್ಲಾಸಸ್ ಕೊಟ್ಟು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದನ್ನು ಸ್ನಾನ ಮಾಡುವ ಟೈಮಲ್ಲಿ ಮತ್ತೆ ಮಲಗುವ ಟೈಮಲ್ಲಿ ಮಾತ್ರ ತೆಗೆದಿಟ್ಟು ಮತ್ತು ಉಳಿದ ಸಮಯದಲ್ಲಿ ಕನ್ನಡಕ ಹಾಕಿಕೊಂಡೇ ಅವರ ಆಕ್ಟಿವಿಟೀಸ್ ಮಾಡಬೇಕು. ಅನೇಕ ಮಕ್ಕಳಿಗೆ ನಾವು ನಂಬರ್ ಗ್ಲಾಸಸ್ ಕೊಟ್ಟಿರ್ತೇವೆ, ಮಕ್ಕಳು ಮಾತ್ರ ಹಾಕುವುದಿಲ್ಲ, ಪೇರೆಂಟ್ಸ್ ಮಾನಿಟರ್ ಮಾಡುವುದಿಲ್ಲ. ಸೊ ಇದು ಅವಾಯ್ಡ್ ಮಾಡಬೇಕು. ದೂರದೃಷ್ಟಿ ಹೈಪರ್ಮೆಟ್ರೋಪಿ ಅದು ಇರುತ್ತೆ, ಕಾಮನ್ ಆಗಿರುತ್ತೆ, ಅದಕ್ಕೂ ಪ್ಲಸ್ ಗ್ಲಾಸಸ್ ಕೊಟ್ಟು ನಾವು ಕರೆಕ್ಷನ್ ಮಾಡ್ತೇವೆ. ಈಗ ಈ ಕನ್ನಡಕ ಹಾಕುವುದರ ಬಗ್ಗೆ ನೀವು ಹೇಳಿದ್ರಿ, ಈಗ ಅದರಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಆಗಿದೀವಿ ಅಂತ ಕೇಳಿದೀವಿ, ಈ ಬಗ್ಗೆ ಹೇಳಿ ಯಾವ ರೀತಿ ಒಂದು ಬದಲಾವಣೆ ಎಲ್ಲ ಆಗಿದೆ ಅಂತ. ಹೌದು, ಕರ್ನಾಟಕದಲ್ಲಿ ಅನೇಕ ತರದ ಗ್ಲಾಸಸ್ ಬರ್ತಾ ಇದೆ. ಈಗ ಮೈನಸ್ ಗ್ಲಾಸಸ್, ಪ್ಲಸ್ ಗ್ಲಾಸಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಸಾಧಾರಣವಾಗಿ 40 ಇಯರ್ಸ್ ನಂತರ, 40 ವರ್ಷದ ನಂತರ ನಾವು ಆಡುಭಾಷೆಯಲ್ಲಿ 40 ಅಂತ ಏನು ಕರಿತೀವಿ ಅದಕ್ಕೆ ಪ್ರೆಸ್ಬಯೋಪಿಯಾ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ಪ್ರೆಸ್ಬಯೋಪಿಯಾದ ಎಲ್ಲರಿಗೂ ನಾರ್ಮಲ್ ಆಗಿ ಫಿಸಿಯೋಲಾಜಿಕಲ್ ಆಗಿ ಬರುವ ಕಂಡೀಷನ್, ಇದು ಒಂದು ಕಾಯಿಲೆ ಅಲ್ಲ. ಈಗ 38-39 ಆಗುವಾಗ ನಮ್ಗೆ ಎಲ್ಲ ಓದ್ಲಿಕ್ಕೆಲ್ಲ ಸರಿಯಾಗಿ ಸಣ್ಣ ಸಣ್ಣದೆಲ್ಲ ಕಾಣಿಸುತ್ತೆ, 40-41 ಆಗುವಾಗ ನಮ್ಗೆ ಓದುವಾಗ ಪೇಪರ್ ನಕ್ಷರ ಮೊಬೈಲ್ ಓದ್ಲಿಕ್ಕೆ ಆಗುದಿಲ್ಲ. ಆಗ ಏನಾಗುತ್ತೆ ಅಂತಂದ್ರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಒಂದು ಡಾಕ್ಟರ್ ಅಲ್ಲಿ ಬಂದು ಇದೇ ಹೇಳ್ತಾರೆ, ನಮಗೆ ಪೇಪರ್ನ ಅಕ್ಷರಗಳು ಸರಿಯಾಗಿ ಕಾಣುವುದಿಲ್ಲ, ಮೊಬೈಲ್ ನಲ್ಲಿ ಸಣ್ಣ ಪ್ರಿಂಟ್ಸ್ ಕಾಣುವುದಿಲ್ಲ. ಸೊ ಇದು ಕಾಯಿಲೆ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ಇದು ಪ್ರೆಸ್ಬಯೋಪಿಯ. ಇದಕ್ಕೆ ನಾವು ರೀಡಿಂಗ್ ಗ್ಲಾಸಸ್ ಕೊಟ್ಟು ಅದನ್ನು ಸರಿ ಮಾಡಬಹುದು. ರೀಡಿಂಗ್ ಗ್ಲಾಸಸ್ ಈಗ ಅನೇಕ ತರದ್ ಬರುತ್ತೆ. ಈಗ ಬೈಫೋಕಲ್ಸ್ ಅಂತ ಹೇಳ್ತೇವೆ, ಅದು ದೂರದ್ದು ಹತ್ತದ್ದು ಎರಡು ಒಂದರಲ್ಲಿ ಇರುವ ಗ್ಲಾಸಸ್. ಪ್ರೋಗ್ರೆಸಿವ್ ಗ್ಲಾಸಸ್ ಅಂತ ಹೇಳ್ತೀವಿ, ಅದರಲ್ಲಿ ಆ ವಿಂಗಡಣೆಯಲ್ಲಿ ಆ ಮಾರ್ಕ್ ಏನಿರ್ತದೆ ಕನ್ನಡಕದಲ್ಲಿ ಅದು ಇರುವುದಿಲ್ಲ, ಒಂದೇ ರೀತಿಯಾಗಿ ಕಾಣ್ತದೆ. ಸೊ ಇದೆಲ್ಲ ವಿಧ ವಿಧವಾದ ಗ್ಲಾಸಸ್. ಇನ್ನು ಇದೇ ಗ್ಲಾಸಸ್ಗೆ ನಾನು ಆಗ್ಲೇ ಹೇಳಿದಾಗೆ ಬ್ಲೂ ಫಿಲ್ಟರ್ ಬ್ಲಾಕ್ ಮಾಡುವಂತದ್ದು ಒಂದು ಗ್ಲಾಸಸ್ ಬರ್ತದೆ. ಇದೇ ಫೀಚರ್ಸ್ ಇಟ್ಕೊಂಡು ಬ್ಲೂ ಬ್ಲಾಕಿಂಗು ಹಾಕಿ ಕೊಡಬಹುದು. ಇನ್ನು ಗ್ಲಾಸಸ್ ಬಿಟ್ಟು ಸೆಕೆಂಡ್ ಆಪ್ಷನ್ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್. ಕಾಂಟ್ಯಾಕ್ಟ್ ಲೆನ್ಸ್ ಯೂಶ್ವಲಿ ನಾವು ಹತ್ರ ಅಥವಾ ದೂರದೃಷ್ಟಿ ದೋಷ ಇರುವ ಪೇಷಂಟ್ಸ್ಗೆ ಕೊಡ್ತೇವೆ. ಪ್ರೆಸ್ಬಯೋಪಿಯಕ್ಕೆ ಯೂಶ್ವಲಿ ನಾವು ರೆಕಮೆಂಡ್ ಮಾಡುವುದಿಲ್ಲ. 40 ವರ್ಷದಿಂದ ಮತ್ತೆ ಬರುವ ಸಮಸ್ಯೆಗೆ ಕಾಂಟ್ಯಾಕ್ಟ್ ಲೆನ್ಸ್ ಹೆಚ್ಚು ಉಪಯೋಗ ಆಗುದಿಲ್ಲ. ಈಗ 28 ವರ್ಷ 20 ವರ್ಷ ಇಂಥವರಿಗೆ ಮೈನಸ್ ನಂಬರ್ ಇದ್ರೆ ಅಥವಾ ಪ್ಲಸ್ ನಂಬರ್ ಇದ್ರೆ ಕಣ್ಣಿನ ಮೇಲೆ ನಾವು ಡೈಲಿ ಚೇಂಜ್ ಮಾಡುವಂತ ಲೆನ್ಸಸ್ ಕೊಡ್ತೇವೆ, ಅದಕ್ಕೆ ಕಾಂಟ್ಯಾಕ್ಟ್ ಲೆನ್ಸ್ ಹೇಳ್ತೇವೆ. ಕಾಂಟ್ಯಾಕ್ಟ್ ಲೆನ್ಸ್ ದೈನಂದಿನ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಕಾಂಟ್ಯಾಕ್ಟ್ ಲೆನ್ಸ್ ಯೂಶ್ವಲಿ ನಾವು 18 ಇಯರ್ಸ್ಗಿಂತ ನಂತರ ವಯಸ್ಸಿಗೆ ರೆಕಮೆಂಡ್ ಮಾಡ್ತೇವೆ. ಯಾಕಂದ್ರೆ ಅದಕ್ಕೆ ಹಾಕಿ ತೆಗೆಯುವ ಕ್ರಮಗಳು ಬೇರೆ ಇರ್ತದೆ, ಮತ್ತೆ ಅದನ್ನು ಸ್ವಲ್ಪ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡುವಂತದ್ದು ಇರ್ತದೆ. ಡೈಲಿ ಕಾಂಟ್ಯಾಕ್ಟ್ ಲೆನ್ಸ್ 8 ಅವರ್ಸ್ಗಿಂತ ಜಾಸ್ತಿ ನಾವು ರೆಕಮೆಂಡ್ ಮಾಡುವುದಿಲ್ಲ. ಮತ್ತೆ ಕಣ್ಣು ಕೆಂಪಿದ್ದಾಗ, ಕಣ್ಣು ತುರಿಕೆ ಇದ್ದಾಗ, ಕೆಂಗಣ್ಣು ಇದ್ದಾಗ ಕಾಂಟ್ಯಾಕ್ಟ್ ಲೆನ್ಸ್ ಖಂಡಿತವಾಗಿ ನಾವು ಹಾಕಬಾರದು. ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ನಾವು ಕೈಯಲ್ಲಿ ಮುಟ್ಟಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಿ ಕೈಯನ್ನು ಡ್ರೈ ಮಾಡಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಕೈಯಲ್ಲಿ ತಗೊಂಡು ಕಣ್ಣಿಗೆ ಹಾಕುವಂತದ್ದು ಒಂದು ಕ್ರಮ. ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿಕೊಂಡು ನಿದ್ರೆ ಮಾಡುವಂತದ್ದು ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತೆ ಕಾಂಟ್ಯಾಕ್ಟ್ ಲೆನ್ಸ್ಗೆ ವಾಯ್ದೆ ಇರ್ತದೆ, ಅದು ಮಂತ್ಲಿ ಡಿಸ್ಪೋಸೇಬಲ್ ಇರಬಹುದು ಅಥವಾ ಡೈಲಿ ಡಿಸ್ಪೋಸೇಬಲ್ ಇರಬಹುದು ಅಥವಾ ಇಯರ್ಲಿ ಡಿಸ್ಪೋಸೇಬಲ್ ಇರಬಹುದು. ಹೀಗೆ 3 ಬಗೆದಿರ್ತದೆ. ಸೊ ಅದರದ್ದು ವಾಯ್ದೆ ಆದ ಕೂಡಲೇ ಅದನ್ನು ಡಿಸ್ಕಾರ್ಡ್ ಮಾಡುವಂತದ್ದು. ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಅದರಿಂದ ಕಾಂಟ್ಯಾಕ್ಟ್ ಲೆನ್ಸ್ ಎಲರ್ಜಿ ಆಗಬಹುದು ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಕರಿಗುಡ್ಡೆಲಿ ಗಾಯ ಆಗಬಹುದು, ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಕಣ್ಣಿನ ತೇವಾಂಶ ಕಮ್ಮಿ ಆಗಬಹುದು. ಇದು ಮೇನ್ ಆದ ಕನ್ಸರ್ನ್ಸ್. ಆಮೇಲೆ ಈಗ ಲೆನ್ಸ್ಗಳ ಪವರ್ ಅಂತ ಹೇಳ್ತೀವಲ್ಲ, ಅದರಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಾ ಹೋಗ್ತದೆ. ಎಷ್ಟು ಸಮಯಕ್ಕೆ ಒಂದ್ಸರಿ ಕಣ್ಣುಗಳ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು, ಮತ್ತೆ ಅಗತ್ಯ ಇದ್ರೆ ಈ ಲೆನ್ಸ್ ಅನ್ನು ಬದಲಾವಣೆ ಮಾಡಿಕೊಳ್ಳುವಂತಹದ್ದು, ಈ ಬಗ್ಗೆ ಹೇಳಿ. ಲೆನ್ಸ್ ಅಂದ್ರೆ ಕನ್ನಡಕದ ಲೆನ್ಸ್. ಕನ್ನಡಕದ ಲೆನ್ಸ್ ಯೂಶ್ವಲಿ ಮಕ್ಕಳಲ್ಲಿ ನಾವು ಎವ್ರಿ 6 ಮಂತ್ಸ್ ಟು 1 ಇಯರ್ ಟೆಸ್ಟಿಂಗ್ ಗೆ ರೆಕಮೆಂಡ್ ಮಾಡ್ತೇವೆ. ಆಫ್ಟರ್ 40 ಇಯರ್ಸ್ ಬರುವಂತದ್ದು 40 ಅಂತ ಏನ್ ಹೇಳ್ತೇವೆ ಆಡುಭಾಷೆಯಲ್ಲಿ, ಅದನ್ನ ನಾವು ರೀಡಿಂಗ್ ಗ್ಲಾಸಸ್ ಇಂದ ಕರೆಕ್ಷನ್ ಮಾಡ್ತೇವೆ. ಅದು ಯೂಶ್ವಲಿ 2-3 ವರ್ಷಕ್ಕೊಮ್ಮೆ ಚೇಂಜ್ ಆಗುವಂತದ್ದು. ಸೊ ದೊಡ್ಡವರು ವರ್ಷಕ್ಕೊಮ್ಮೆ ಕಣ್ಣಿನ ಅಗತ್ಯವಾದ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ, ಮಕ್ಕಳು 1-6 ಮಂತ್ಸ್ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಆಮೇಲೆ ಕಣ್ಣುಗಳ ಎಲರ್ಜಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಈಗ ಐ ಲೈನರ್ ಹಾಕುವಂತದ್ದು, ಫೇಶಿಯಲ್ ಮಾಡುವಂತದ್ದು, ಏನೇನೋ ಸಮಸ್ಯೆ ಇರ್ತವೆ ಅವುಗಳ, ಈ ಬಗ್ಗೆ ಹೇಳಿ. ಇವುಗಳ ಕಣ್ಣುಗಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಅಂತ? ಕಣ್ಣಿನಲ್ಲಿ ಎಲರ್ಜಿ ಅನೇಕ ಕಾರಣಗಳಿಂದ ಬರಬಹುದು. ಒಂದು, ಹೊರಗಿನ ವಾತಾವರಣದ ಧೂಳಿನಿಂದ ಇರಬಹುದು, ಕೆಲವರು ಕಾಸ್ಮೆಟಿಕ್ಸ್ ಹಾಕುವುದರಿಂದ ಇರಬಹುದು, ಕಾಜಲ್ ಅಥವಾ ಕೆಲವರು ಹೇರ್ ಡೈ ಇಂದನೂ ಕಣ್ಣಿನಲ್ಲಿ ಡ್ಯಾಂಡ್ರಫ್ ಇದ್ರೂ ಕೂಡ ಕಣ್ಣಿನ ಸಮಸ್ಯೆ ಬರಬಹುದು. ಡ್ಯಾಂಡ್ರಫ್ ಇದ್ರಲ್ಲೂ ಬರಬಹುದು, ಮತ್ತು ಕಣ್ಣಿನಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದಲೂ ಇರಬಹುದು. ಇದರಿಂದ ಕಣ್ಣಿನ ಎಲರ್ಜಿ ಬರ್ತದೆ. ಕಣ್ಣಿನ ಎಲರ್ಜಿಯ ಮೇನ್ ಸಿಂಪ್ಟಮ್ ಅಂದ್ರೆ ಕಣ್ಣು ತುರಿಕೆ, ಅತಿಯಾದ ತುರಿಕೆ, ಮತ್ತು ಕಣ್ಣು ದಪ್ಪಾಗಿ ಕೆಂಪಾಗಿ ನೀರು ಬರುವಂತದ್ದು. ಸೊ ಇದು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಯಾವ್ದು ಕಾಸ್ ಫ್ಯಾಕ್ಟರ್ ಅಂತ ನಾವು ಫಸ್ಟ್ ನೋಡ್ಬೇಕು. ಈಗ ಕಾಜಲಿಂದ ಬ್ರ್ಯಾಂಡ್ ಚೇಂಜ್ ಮಾಡಿ ಬಂತಂದ್ರೆ ಅವಾಯ್ಡ್ ಮಾಡಬೇಕು. ಹೇರ್ ಡೈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಆಗ್ತಾ ಇಲ್ಲ ಅಂತಾದ್ರೆ ಅದನ್ನ ಸ್ಟಾಪ್ ಮಾಡಬೇಕು. ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಅಲರ್ಜಿ ಇದ್ರೆ ಅದು ಡಾಕ್ಟರ್ಗೆ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ನಾವು ಕಾಂಟ್ಯಾಕ್ಟ್ ಲೆನ್ಸ್ ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಮತ್ತು ಇದೆಲ್ಲ ಪರೀಕ್ಷೆ ಆದ ನಂತರ ನಾವು ಕಣ್ಣಿಗೆ ನೆಸೆಸರಿ ಔಷಧಿ ಕೊಟ್ಟು ಅದನ್ನು ಕಂಟ್ರೋಲ್ಗೆ ತರಬಹುದು. ಬಹುಶಃ ದೀಪಾವಳಿ ಹತ್ರ ಬರ್ತಾ ಇದೆ, ಈ ಪಟಾಕಿಗಳು ಅಥವಾ ವಿಶೇಷವಾದಂತಹ ಬೆಳಕು ಕಣ್ಣುಗಳ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀರ್ತದೆ ಅಂತ? ಪಟಾಕಿ ಹೊಡೆಯುವುದರಿಂದ ಮೇನ್ ಅಂದ್ರೆ ಡೈರೆಕ್ಟ್ ಇಂಜುರಿ, ಈಗ ರಾಕೆಟ್ ಮತ್ತು ಈ ಬಾಂಬ್ ಅದೆಲ್ಲ, ಇದರಿಂದ ಅದು ಹೊಡೆಯುವ ಸಮಯದಲ್ಲಿ ಅದರಿಂದ ಬರುವ ಫೋರ್ಸ್ಫುಲ್ ಆಬ್ಜೆಕ್ಟ್ ಕಣ್ಣಿಗೆ ಬಿದ್ದದ್ರಿಂದ ಕಣ್ಣಿನ ಕರಿಗುಡ್ಡೆ ಸೀಳುವಿಕೆ, ಬಿಳಿಗುಡ್ಡೆ ಸೀಳುವಿಕೆ, ಮತ್ತು ಕಣ್ಣಿನ ಅದರ ಒತ್ತಡ ಜಾಸ್ತಿ ಮಾಡಿ ಕಣ್ಣಿನಲ್ಲಿ ಕ್ಲೋಸ್ ಗ್ಲೋಬ್ ಇಂಜುರಿ ಏನು ಹೇಳ್ತೀವಿ ಅದು ಎಲ್ಲ ಉಂಟು ಮಾಡುವಂತದ್ದು. ಇದರಿಂದ ದೊಡ್ಡದಾದ ದುಷ್ಪರಿಣಾಮ ಏನಂದ್ರೆ ಕಣ್ಣಿನ ದೃಷ್ಟಿಯೇ ಹೋಗುವಂತ ಒಂದು ಪರಿಸ್ಥಿತಿ. ಸೊ ಕ್ರ್ಯಾಕರ್ಸ್ ಯೂಸ್ ಮಾಡುವಾಗ ದೊಡ್ಡವರೇ ಆಗಿರ್ಲಿ ಮಕ್ಕಳೇ ಆಗಿರ್ಲಿ ಅದನ್ನ ಜಾಗರೂಕತೆಯಿಂದ ಅಗತ್ಯವಿರುವಷ್ಟೇ ಯೂಸ್ ಮಾಡಬೇಕಾಗ್ತದೆ. ಮತ್ತು ಕೆಲವು ಕ್ರಮ ಅಂದ್ರೆ ಈಗ ಕಣ್ಣಿಗೆ ಏನಾದ್ರೂ ಇಂಜುರಿ ಆಯ್ತಂತಾದ್ರೆ ಅದನ್ನ ಮನೆ ಔಷಧಿಯಿಂದ ಸರಿಪಡಿಸುವಂತದ್ದಲ್ಲ, ಕಣ್ಣಿನ ಡಾಕ್ಟರ್ ಅಲ್ಲಿ ಕೂಡಲೇ ಪರೀಕ್ಷಿಸಿ ಅದಕ್ಕೆ ನೆಸೆಸರಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ಪಟಾಕಿ ಹೊಡಿಸುವಂತ ಹೊಡಿಸದಿದ್ರೆ ಒಳ್ಳೇದು, ಹೊಡಿಸುವುದಿದ್ರು ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ದೂರದಿಂದ ಮಾಡಿದ್ರೆ ಒಳ್ಳೆಯದು. ಅದಕ್ಕೇನು ಗೈಡ್ಲೈನ್ಸ್ ಇದೆ ಅದನ್ನ ನೋಡಿಕೊಂಡು ನಾವು ಪಟಾಕಿ ಹೊಡಿಸಬೇಕಾಗ್ತದೆ. ಒಟ್ಟಿನಲ್ಲಿ ಕಣ್ಣಿನ ಸಂರಕ್ಷಣೆ ಅಥವಾ ಕಣ್ಣಿನ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಏನು ಮಾಡಬಾರದು? ಈಗ ಜನರಲ್ ಆಗಿ ಈಗ ಆನ್ಲೈನ್ ಕ್ಲಾಸಸ್ ಇಂದ ನಾವು ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೇಳುವುದಾದ್ರೆ, ನಾನು ಆಲ್ರೆಡಿ ಆ ಗ್ಯಾಜೆಟ್ ಸೆಲೆಕ್ಷನ್ ಮಾಡುವ ಬಗ್ಗೆ, ಮತ್ತೆ ಗ್ಲಾಸಸ್ ಹಾಕೊಳ್ಳುವ ಬಗ್ಗೆ, ಮತ್ತು ಕಣ್ಣಿನ ನೇತ್ರ ತಜ್ಞರಲ್ಲಿ ತಪಾಸಣೆ ಮಾಡುವ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಮಕ್ಕಳಲ್ಲಿ ನಾವು ಸ್ವಲ್ಪ ಆದಷ್ಟು ಹೊರಗಿನ ಆಕ್ಟಿವಿಟೀಸ್ ಪ್ರಮೋಟ್ ಮಾಡಬೇಕು, ಒಳ್ಳೆ ಆಹಾರ ಪದ್ಧತಿ ಅವರಿಗೆ ಸೇವಿಸಲಿಕ್ಕೆ ಹೇಳಬೇಕು. ಈಗ ಸೊಪ್ಪು ಆಗಿರ್ಬೋದು, ಕ್ಯಾರೆಟ್ ಮತ್ತು ಹಣ್ಣು ಹಂಪಲು, ತರಕಾರಿ, ಹಾಲು, ಇದೆಲ್ಲ ಕಣ್ಣಿಗೆ ನ್ಯೂಟ್ರಿಷಿಯಸ್ ಫುಡ್ಸ್ ಅಂತ ಹೇಳ್ತೀವಿ ಅದು. ಮತ್ತು ದೇಹದ ಹೈಡ್ರೇಷನ್, ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕುಡಿಯುವಂತದ್ದು, ಇದು ಸೆಕೆಂಡ್. ಮತ್ತು ಕಣ್ಣಿಗೆ ನಾವು ಅನಾವಶ್ಯಕವಾಗಿ ಅಗತ್ಯವಿಲ್ಲದ ವಸ್ತುವನ್ನು ಹಾಕುವಂತದ್ದು ಅವಾಯ್ಡ್ ಮಾಡಬೇಕು. ಈಗ ಏನು ಟಿವಿಯಲ್ಲಿ ಯಾವುದೋ ಒಂದು ಔಷಧಿ ಬಂದ್ರೆ ಪೊರೆ ಕರಗ್ತದೆ, ಇದೆಲ್ಲ ಸುಳ್ಳು. ಪೊರೆ ಕರಗುವಂತ ಔಷಧಿ ಇಷ್ಟ ತನಕ ನಾವು ಎಲ್ಲಿಯೂ ನಮ್ಮ ರಿಸರ್ಚ್ ಅಲ್ಲಿ ಬಂದಿಲ್ಲ. ಹೌದು, ಸೊ ಡಾಕ್ಟರ್ನ ಸಲಹೆಯಂತೆ ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿ ಏನು ಅಗತ್ಯ ಕ್ರಮ ಇರ್ತದೆ ಅದನ್ನು ಪಾಲಿಸುವಂತದ್ದು. ನಿರ್ದಿಷ್ಟವಾಗಿ ಕಣ್ಣುಗಳಿಗೂ ಕೂಡ ವ್ಯಾಯಾಮವನ್ನು ಕೊಡಬಹುದು. ಹೌದು, ಈಗ ನಾವು 20-20 ರೂಲ್ ಏನ್ ಹೇಳಿದಿವಲ್ಲ, ಅದರಲ್ಲಿ ಕಣ್ಣಿಗೆ ರಿಲ್ಯಾಕ್ಸೇಷನ್ ಮಾಡುವಂತ ಒಂದು ಕ್ರಮ ಇರ್ತದೆ. ಈಗ ಕಣ್ಣನ್ನು ನಾವು ಸಮೀಪದ ವಸ್ತುವನ್ನೇ ದಿಟ್ಟಿಸಿ ನೋಡೋದ್ರಿಂದ ಕಣ್ಣಿನಲ್ಲಿ ಒಂದು ಸೀಲಿಯರಿ ಮಸಲ್ಸ್ ಅಂತ ಇರ್ತದೆ. ಸೀಲಿಯರಿ ಮಸಲ್ಸ್ ಅದು ಪ್ಯಾಸಮ್ ಆಗಿ ಕಣ್ಣಿನಲ್ಲಿ ಮತ್ತು ತಲೆಯಲ್ಲಿ ನೋವು ಬರುವಂತದ್ದು. ಸೊ ಕಣ್ಣನ್ನು ನಾವು ಸ್ವಲ್ಪ ದೂರದ ಕಡೆಗೆ ಗಮನ ಹಾಯಿಸಿದ್ರೆ ಸ್ವಲ್ಪ ಅದು ರಿಲ್ಯಾಕ್ಸ್ ಆಗಿ ಕಣ್ಣು ಎವ್ರಿ 20 ಮಿನಿಟ್ಸ್ 20 ಸೆಕೆಂಡ್ಸ್ ಬ್ರೇಕ್ ತಗೊಂಡಾಗ ಸ್ವಲ್ಪ ಅದಕ್ಕೂ ಆರಾಮ ಸಿಗುತ್ತೆ. ಸೊ ಈ ವ್ಯಾಯಾಮನ ನಾವು ಎಲ್ಲರಿಗೂ ರೆಕಮೆಂಡ್ ಮಾಡ್ತೇವೆ. ಬಹಳ ಸಂತೋಷ ಡಾಕ್ಟರ್ ರೂಪಶ್ರೀ ಅವರೇ. ಮಕ್ಕಳ ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಏನೇನು, ವಿಶೇಷವಾಗಿ ಆನ್ಲೈನ್ ಕ್ಲಾಸಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ, ಅವಲ್ದಿಯೂ ಕೂಡ ಬೇರೆ ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಜೊತೆಗೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಮಕ್ಕಳ ಕಣ್ಣಿನ ಆರೋಗ್ಯ ಈ ವಿಷಯವಾಗಿ ಡಾಕ್ಟರ್ ರೂಪಶ್ರೀ ಕಲ್ಬಾವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಜನಪದ ಸಂಗೀತ ಶಂಕರ ದುಂಡಪ್ಪ ಮಡಿವಾಳರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮತ್ತೆ ಮೋಹಿ ಪರೇ ಬಲ್ಲವರು ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು ಬಜಗಳಿಸುವ ಪಡೆದ ಮಾರ್ವಡ ನಾಡಿಗಳು ಬಜಗಳಿಸುವ ಮಡದಿಯರಲು ಕರ್ಣ ಕೌರವ ರಾಮ ರಾವಣ ನಳನೌಷರಗು ಭೀಮ ಬಲಭದ್ರ ಸಾಗರ ಶಾಂತಿಯನೈಗಲು ಬಗಿನ ಬಳಗವನ್ನು ಅಳೆಕೊಂಡು ಕಾರ್ಯಂಗಳ ಭೂತಕಾರನ ಪಂಚಕವನುಳಿದು ಸತ್ಯಾನಂದ ಅನಘನದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾವಿದೂರ ನೆನಿಪ ತತ್ವಮಸಿ ಮಾತ್ರ ನಿರವಿನಿಂದ ನರರ ಮುಖದ ನುಡಿ ಮಾತ್ರ ನಿರವಿನಿಂದ ಪರಿಕಲ್ಪಿತಾಕಾರದಿಂದ ವಿವೇಕ ವಿರಹಿತರಿಗೆ ಪರಮಾತ್ಮ ನೆನೆಸಿತೋ ಪರಿಕಿಸಲಂತೆಂದು ನಿನಗುಂಟೆ ತೋಚೆ ಕಟವೇ ಪುಷಿ ಕಟವೇ ನುಡಿ ಮಾತ್ರ ನಿರವಿನಿಂದ. ಪರಿಕಲ್ಪಿತಾಕಾರ ದಿನ್ನ ವಿವೇಕ ವಿರಹಿತರಿಗೆ ಪಾರಮಾರ್ಥನೇ